39.4°C ಕಲಬುರಗಿಯಲ್ಲಿ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೀಳ್ಯದೆಲೆ ಮತ್ತು ಮಿಶ್ರ ಕೃಷಿ ಅನುಭವ. ಈ ವಿಷಯವಾಗಿ ಹೊನ್ನಾವರ ತಾಲೂಕಿನ ಅರೆ ಅಂಗಡಿಯ ನಾರಾಯಣ ಸೀತಾರಾಮ ಹೆಗಡೆ ಅವರೊಂದಿಗೆ ಸಂದರ್ಶನ. ನಾರಾಯಣ ಸೀತಾರಾಮ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಈ ವರ್ಷದ ಒಂದು ವಾತಾವರಣವನ್ನು ನೋಡಿದರೆ ಕೃಷಿಕರಾಗಿ ನಿಮ್ಮ ಅನಿಸಿಕೆ ಏನು? ಈ ವರ್ಷದ ವಾತಾವರಣದಲ್ಲಿ ನಮ್ಮ ಕೃಷಿಕ ಅಡಿಕೆ ಒಂದೇ ರೀತಿ ರೇಟ್ ಉಂಟು, ಆದರೆ ವೀಳ್ಯದೆಲೆ ಬಂಪರ್ ಬೆಲೆ ಬಂದಿತ್ತು. ಆದರೆ ಅದು ಪ್ರತಿ ವರ್ಷನೂ ಬರೋದಿಲ್ಲ. ಈ ರೀತಿ ಎಲ್ಲೋ ವರ್ಷಕ್ಕೂ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದೊಂದ್ಸಲ ಬರ್ತದೆ. ಈಗೇನಾದ್ರೆ ಒಂದು 5-7 ವರ್ಷದಿಂದ ವೀಳ್ಯದೆಲೆ ರೇಟು ಏಕದಮ್ ಕಡಿಮೆ ಆಗಿ ಅದನ್ನು ಬೆಳೆಯೋದನ್ನು ಕಡಿಮೆ ಮಾಡಿದ್ದಾನೆ. ಅಂದರೆ ರೈತನಿಗೆ ಇದರಿಂದ ಮಳೆಗಾಲದಲ್ಲಿ ರೇಟ್ ಉಳಿದಿದೆಯಲ್ಲ, ಅದು ಎಂತ ಕರೆ ವೀಳ್ಯದೆಲೆ ಎಲ್ಲ ರೈತ ಸ್ವಂತ ಮಾಡುವಂತ ಕಸಬಾಗಿತ್ತು. ಆದರೂ ಅದನ್ನು ಪರಾವಲಂಬಿ ಆಗುವಂತಹ ಪ್ರಸಂಗ ಬಂದಿದೆ. ಯಾಕೆ ಅದು ಮರವನ್ನು ಹತ್ತಿ ಎಲೆಯನ್ನು ಕೊಯ್ಬೇಕು, ಕೃಷಿಕರು ಸಿಗುವುದು, ಕೂಲಿ ಆಳುಗಳು ಸಮಸ್ಯೆ ಸಿಗುವುದಿಲ್ಲ, ಭಾರಿ ಕಷ್ಟ ಅದು. ಈ ವರ್ಷ ಬಂಪರ್ ಬೆಳೆ ಬೆಳೆದು ಈಗ ಕೊನೆಯಲ್ಲಿ ಈಗ ಬಹಳ ಲಾಸ್ ಈಗ ಅನುಭವಿಸ್ತಾ ಇದ್ದಾರೆ. ಎಂತಕರೆ ಮಳೆಯನ್ನು ಇಷ್ಟು ತನಕ ಈಗಿನ ತನಕ ಮಳೆನೇ ಬಿದ್ದಿಲ್ಲ, ಕೆಲವೆಲ್ಲ ಮಾಡಿದಂಥ ವೀಳ್ಯದೆಲೆ ಸತ್ತು ಹೋಗ್ಬಿಡ್ತೀವಿ. ಅದಕ್ಕಾಗಿ ಮುಂದಿನ ಬೆಳೆ ಬರಬಹುದು, ಬರೋ ಸಲಿಂದ ಹೆಚ್ಚಿಗೆ ಅದನ್ನು ವೀಳ್ಯದೆಲೆಯನ್ನು ನಾಟಿ ಮಾಡಿಕೊಳ್ಬಹುದು ಹೆಚ್ಚಾಗಿ. ಈಗ ಸಾಮಾನ್ಯವಾಗ ವೀಳ್ಯದೆಲೆಯನ್ನು ಪ್ರತ್ಯೇಕವಾದಂತಹ ಆಧಾರ ಮರಗಳಿಗೆ ನೆಟ್ಟು ಬೆಳೆಸುವಂತಹದ್ದು ಒಂದು ವಾಡಿಕೆ ಇರ್ತದೆ, ಜೊತೆಗೆ ಅಡಿಕೆಯ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಬೆಳಿಬಹುದು ಅಂತ. ನೀವು ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ನಮ್ಮಲ್ಲಿ ಮಿಶ್ರ ಬೆಳೆ ಅಂದ್ರೆ ವೀಳ್ಯದೆಲೆಯನ್ನು ಅಡಿಕೆ ಮರಕ್ಕೆ ಬೆಳೆಸ್ತಾರೆ, ಇಲ್ಲಿ ಪ್ರತ್ಯೇಕ ಇಲ್ಲ, ಇಲ್ಲಿ ಇಲ್ಲ ಇಲ್ಲ. ಅದಕ್ಕಾಗಿ ಅದನ್ನ ಅಡಿಕೆ ಮರಕ್ಕೆ ಬೆರೆ ಬೆಳೆಸೋದ್ರಿಂದ ಅದನ್ನು ಸಹ ಏಣಿ ಮೂಲಕ ಕುಯ್ಬೇಕು. 30-40 ಏಣಿ ಬೇಕಾಗ್ತದೆ ಅದಕ್ಕೆ, ಅಷ್ಟು ಎತ್ತರದಿಂದ ಹತ್ತುವನೇ ಬೇಕು, ರೂಢಿ ಬೇಕು. ಈಗ ಸ್ವಂತ ಬೆಳೆಯುವನಾದ್ರೆ ಮಾಡ್ಕೊಳ್ತಾನೆ, ಈಗ ಕೂಲಿ ಹಾಕಿ ಮಾಡಿಸೋದಾದ್ರೆ ದರ ಇದ್ರಲ್ಲಿಲ್ಲ, ಇದುವರೆ ಆಗುವುದಿಲ್ಲ. ಅದು ಈಗ 10, 12 ಅಥವಾ 15 ಅಡಿ ಎತ್ತರಕ್ಕೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ನಮ್ಮಲ್ಲಿ ಆಗುದಿಲ್ಲ, ಅದು ಬಯಲ್ಸಿ ಮೇಲೆ ಮಾಡ್ತಾರೆ. ಅಲ್ಲಿ ಕೇಳಿದ್ರೆ ಅವರು ಇಲ್ಲಿ ನುಗ್ಗಿ ಮರ ಅದು ಆ ರೀತಿ ಮರವನ್ನು ಮಾಡಿ ಬೆಳೀತಾರೆ, ಅದನ್ನ ಚಪ್ಪರ ಬಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಆಗುದಿಲ್ಲ, ಇಲ್ಲ ಮರಕ್ಕೆ ಬಿಡುವುದು. ಇಲ್ಲಿ ಕೇರಳ ಮಾಡ್ತಾರೆ, ಮತ್ತೆ ಕೇರಳದಲ್ಲೂ ಎರಡೂ ಟೈಪ್ ಮಾಡ್ತಾರೆ. ನಾನು ತಮಿಳುನಾಡು, ಕೇರಳ ಎಲ್ಲ ಕಡೆ ನೋಡಿದ್ದೇನೆ ವೀಳ್ಯದೆಲೆ ಬೆಳೆದಿದ್ದನ್ನು. ವೀಳ್ಯದೆಲೆಯಲ್ಲಿ ಇರುವಂತಹ ತಳಿಗಳು ಯಾವ್ಯಾವ? ಇದರಲ್ಲಿ ನಮ್ಮಲ್ಲಿ ಇಲ್ಲಿ ಒಂದೇ ರೀತಿ, ನಮ್ಮಲ್ಲಿ ಒಂದು ಇಲ್ಲಿ ಇದಕ್ಕೆ ಇಲ್ಲಿ ಕರಿಯಲ್ಲಿ ಹೇಳ್ತಾರೆ, ಅದು ಇಲ್ಲಿ ಮಾತ್ರ. ಬೇರೆ ಅಂಬಾಡಿಯಲ್ಲಿ ನಮ್ಮಲ್ಲಿ ಬೆಳೆಯುವುದಿಲ್ಲ, ಕಡಿಮೆ ನಮ್ಮಲ್ಲಿ ಸ್ಥಳೀಯವಾಗಿ ಇದಕ್ಕೆ ಬೇಡಿಕೆ ಇದೆ. ಸ್ಥಳೀಯವಾಗಿ ಬೇಡಿಕೆ ಇದೆ, ಮತ್ತೆ ಹೊರಗೆ ನಾವು ಇಲ್ಲಿಂದ ಹೆಚ್ಚು ದಿನಾಲು ಇದಕ್ಕೆ ಹೋಗ್ತದೆ ಅಲ್ಲ, ಮಧ್ಯಪ್ರದೇಶಕ್ಕೆ ಹೋಗ್ತದೆ, ಇಲ್ಲಿಂದ ಹೋಗ್ತದೆ. ರಾಣಿಬೆನ್ನೂರು ಒಂದು ಕೇಂದ್ರ ಬಿಂದು ಆಗಿದೆ ಇಲ್ಲಿ, ಅಲ್ಲಿಂದ ಅವರ ವ್ಯಾಪಾರಸ್ಥರು ಬಂದು ನಾವೆಲ್ಲ ವ್ಯಾಪಾರಸ್ಥರುಗಳು ತಗೊಳ್ತಾರೆ. ಅವರು ರೈತರ ಹತ್ರ ನೇರವಾಗಿ ತಗೊಳ್ಳೋದಿಲ್ಲ, ಅವರು ನಮ್ಮ ಹತ್ರ ವ್ಯಾಪಾರಸ್ಥರು ತಗೊಳ್ತಾರೆ. ನಾವೆಲ್ಲ ಮನೆಯಲ್ಲಿ ರೆಡಿ ಮಾಡಿಟ್ಟು ತಗೊಂಡೋಗ್ತಾರೆ ಅವರು. ಮಳೆಗಾಲದಲ್ಲಿ ಅದಕ್ಕೆ ಅಷ್ಟೊಂದು ಬೇಡಿಕೆ ಇರುವುದಿಲ್ಲ, ಮಳೆಗಾಲದ ನಂತರ ಬೇಡಿಕೆ ಬರ್ತದೆ, ಒಂದು 6 ತಿಂಗಳು ಬೇಡಿಕೆ ಹೆಚ್ಚು ಹೆಚ್ಚು. ಭೂಪಾಲ್ ಹೋಗಿ ಭೂಪಾಲದಲ್ಲಿ ಹೆಚ್ಚು ವ್ಯಾಪಾರ ಆಗ್ತದೆ, ಇಲ್ಲಿಂದ ಹೋಗ್ತದೆ. ನೇರವಾಗಿ ರೈಲ್ವೆಗೂ ಹಾಕ್ತಾರೆ ಇಲ್ಲಿಂದ ಭೂಪಾಲಕ್ಕೆ, ಅದನ್ನು ಹಾಕುವವರು ಇದ್ದಾರೆ ಇಲ್ಲಿಂದ. ಸರಿಗ ಹೊನ್ನಾವರ ಅಥವಾ ರಾಣಿಬೆನ್ನೂರು ನೀವು ಸೆಂಟರ್ ಅಂತ ಹೇಳಿದ್ರೆ, ಅಲ್ಲಿಂದಲೂ ಕೂಡ ವೀಳ್ಯದಲ್ಲಿ ಅಲ್ಲಿಗೆ ಹೋಗ್ತದೆ ಅಂತೇಳಿ. ಅಡಿಕೆಯಲ್ಲಿ ಕಾಳು ಮೆಣಸು ಬೆಳೆಯುವುದಕ್ಕೂ ವೀಳ್ಯದಲ್ಲಿ ಬೆಳೆಯುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟು ಕೃಷಿ ಕ್ರಮದಲ್ಲಿ? ಅದುಂಟು. ಎಂದರೆ ಕಾಳು ಮೆಣಸಿಗಾದರೆ ಅದೇ ರೀತಿ ಮಳೆ ಹೆಚ್ಚಾದರೂ ಹೋಗ್ಬಿಡ್ತದೆ ಅದು. ಇಲ್ಲಿ ನಮ್ಮಲ್ಲಿ ಒಂದು ಉಪ ಬೆಳೆ ಆಗಿ ಬೆಳೀತಾರೆ ಅದು. ಆದರೆ ಇಲ್ಲಿ ಏನು ಹೇಳ್ತಾರೆ, ಮೊದಲಿಂದ ಬಂದದ್ದು ಕಾಳು ಮೆಣಸು ಹೆಚ್ಚಿಗೆ ಆದ ಕೂಡಲೇ ಅಡಿಕೆ ಕಡಿಮೆ ಆಗ್ತದೆ ಇಳುವರಿ ಅಂತ ಹೇಳ್ತಾರೆ ಇಲ್ಲಿ. ಅದೊಂದು ಇದುಂಟು ಇಲ್ಲಿ. ಅದಕ್ಕಾಗಿ ಕಾಳು ಮೆಣಸು ಅಷ್ಟೊಂದಿಲ್ಲ, ಸ್ವಲ್ಪ ಸ್ವಲ್ಪ ಉಂಟು ಎಲ್ಲರ ಹತ್ರ ಅಷ್ಟೇ. ಅದಕ್ಕಿಂತ ಹೆಚ್ಚು ವೀಳ್ಯದೆಲ್ಲನೇ ಹೆಚ್ಚು ಮಾಡ್ತಾರೆ. ಯಾಕೆ ಕೇಳಿದ್ರೆ ಇದು ಬೇಸಿಗೆಯಲ್ಲಿ ಒಂದು ತಿಂಗಳಿಗೆ ಒಂದ್ಸಲ ಕಟಾವು ಮಾಡ್ಲಿಕ್ಕೆ ಬರ್ತದೆ ಅದು. ಅದಕ್ಕಾಗಿ ಅದು ಸ್ವಂತ ಮಾಡುವವನಿಗೆ ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ಪೂರೈಸ್ತದೆ ಸಣ್ಣ ರೈತ. ಈಗ 1 ಎಕರೆ ಪ್ರದೇಶದಲ್ಲಿ ಒಂದು 420-450 ಅಡಿಕೆ ಮರ ಇದ್ರೆ ಎಲ್ಲ ಮರಗಳಿಗೂ ಕೂಡ ಈ ವೀಳ್ಯದೆಲೆನ ಬಿಡಬಹುದು, ಅಥವಾ 1 ಎಕರೆಗೆ 200 ಅಂತ ಸಾಕಿಲ್ಲ? ಎಲ್ಲ ಮರಕ್ಕೂ ಮಾಡಬಹುದು. ಅಂದ್ರೆ ಈ ವರ್ಷ ನಾಟಿ ಮಾಡಿದಾಗ ಈ ವರ್ಷ ಕೊಯ್ಲಿಕ್ಕೆ ಬೋದಿಲ್ಲ, 1 ವರ್ಷ ಲೇಟ್ ಆಗ್ತದೆ. ಅದ ನಂತರ ಅದನ್ನು ಹೊಸಬಳ್ಳಿ ಅಂತ ಹೇಳ್ತಾರೆ ಅದಕ್ಕೆ. ಆ ರೀತಿಯಾಗಿ ಒಂದೊಂದು ಎರಡು ಟೈಪ್ ಮಾಡಿಕೊಡ್ತಾರೆ. ಈ ವರ್ಷ ಒಂದೊಂದು ಎಕರೆ ಒಳಗೆ 4 ಭಾಗ ಮಾಡಿ ನೆಡುವವರು ಇದ್ದಾರೆ. ಈಗ 25-30 ಅಡಿ ಎತ್ತರಕ್ಕೆ ಹೋದ್ರೆ ಆ ಅಡಿಕೆ ಕೊಯ್ಲಿಕ್ಕೆ ಸಿಂಪರಣೆ ಮಾಡ್ಲಿಕ್ಕೆ ಎಲ್ಲ ಕಷ್ಟ ಆಗುದಿಲ್ವ? ಇಲ್ಲ, ಏನೂ ಆಗುದಿಲ್ಲ. ಅದನ್ನ ಅದಕ್ಕೆ ಕೇಳಿದ್ರೆ ಈಗ ಹೊಸದು ಫೈಬರ್ ದೋಟಿ ಬಂದಿದೆ ಈಗ, ಅದರಿಂದ ಏನು ಸಮಸ್ಯೆ ಇಲ್ಲ. ಇಷ್ಟು ದಿವಸ ತೊಂದರೆ ಇತ್ತು. ಹಾಗೆ ಕೇಳಿದ್ರೆ ಅಡಿಕೆ ಕೊಯ್ದು ಕೊನೆ ಕೊಯ್ದ ಮೇಲೆ ಅದ್ರ ಮೇಲೆ ಬಿದ್ರೆ ಎಲ್ಲ ಬೆಳೆ ಹಾಳಾಗ್ತದೆ, ಅದಿತ್ತು. ಈಗ ಈ ಫೈಬರ್ ದೋಟಿಯಿಂದ ಅದನ್ನ ತಪ್ಪಿಸಬಹುದು. ಆ ರೀತಿಯಾಗಿ ಈ ಫೈಬರ್ ದೋಟಿ ಬಗ್ಗೆ ಆಮೇಲೆ ಮಾತಾಡುವ. ವೀಳ್ಯದೆಲೆಯ ಗಿಡವನ್ನ ಸಸ್ಯಾಭಿವೃದ್ಧಿ ಮಾಡುವಂತಹದ್ದು, ನಾಟಿ ಮಾಡುವಂತಹದ್ದು ಹೇಗೆ, ಯಾವ ಬಳ್ಳಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಈ ಬಗ್ಗೆ ಹೇಳಿ. ಇಲ್ಲಿ ಈ ವರ್ಷ ನೆಟ್ಟದ್ದು 1 ವರ್ಷ ಆಗಿ ಹೊಸ ಬಳ್ಳಿ ಅಂತ ಮಾಡ್ತಾರೆ ನಾವು. ಅದನ್ನು ಬರುವ ಕೊಯ್ದಾದ್ಮೇಲೆ ಅದನ್ನ ಹೆಚ್ಚಾಗಿ ನಾಟಿ ಮಾಡ್ತೇವೆ ನಾವು. ಇದರ ಅದನ್ನ ತುದಿಯನ್ನು ಕಟಾವು ಮಾಡಿ ಅದಕ್ಕೆ ಮಳೆಗಾಲ ಸ್ಟಾರ್ಟ್ ಒಂದೆರಡು ತಿಂಗಳ ನಂತರ ಇದು ಮಾಡ್ತೇವೆ. ಈಗ ಇದರಲ್ಲಿ ಒಳ್ಳೆ ಮೆಣಸಿನ ಹಾಗೆ ಸೈಡ್ಗೆ ಹೋಗುವಂತಹ ಬಳ್ಳಿಗಳು, ಮೇಲೆ ಹೋಗುವಂತಹ ಬಳ್ಳಿಗಳು ಅಂತ ಉಂಟಾ? ಹಾಗೇನೇ ಇಲ್ಲ. ಇಲ್ಲ, ನಾವು ಇಲ್ಲಿ ಅದನ್ನ ಯಾವ ರೀತಿ ಅದನ್ನ ಬೆಟ್ಟ ಅದನ್ನ ನೆಟ್ಟಿ ಗೊಬ್ಬರ ಎಲ್ಲ ಹಾಕಿ ಮಣ್ಣೆಲ್ಲ ಹಾಕಿ ಕೊಡ್ತೇವೆ, ಅದ್ರ ಮೇಲೆ ಅವಲಂಬಿಸ್ಕರ್ತದೆ. ಇದ್ರ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಇದರಿಂದ ಪರಿಣಾಮ ಬೀರುತ್ತೆ, ಎಲ್ಲ ಬೆಳೆ ಹಾಳಾಗ್ಬಿಡ್ತದೆ. ಅದರಿಂದ ಹೆಚ್ಚಿಗೆ ದಿವಸ ಬಾಳು ಹಟ್ಟಿ ಗೊಬ್ಬರನೇ ಹಾಕಬೇಕು ಪರಿಣಾಮ. ಮತ್ತೆ ಇಲ್ಲಿ ನಾವು ದರ್ಕನ್ ಗೊಬ್ಬರ ಇರ್ತೇವೆ, ಅದನ್ನೇ ಹಾಕಬೇಕು. ಹಸಿರೆಲೆ ಗೊಬ್ಬರನೇ ಹಾಕಬೇಕು ಹೆಚ್ಚಾಗಿ. ಈಗ ವರ್ಷದ ಯಾವ ಸಮಯದಲ್ಲಿ ನಾಟಿ ಮಾಡುವುದಕ್ಕೆ ಸೂಕ್ತವಾಗಿದೆ? ಇದು ಮಳೆಗಾಲ ಬಂದು 2 ಅಥವಾ 3 ತಿಂಗಳ ನಂತರ ಮಾಡ್ತೇವೆ. ವಿಪರೀತ ಮಳೆಗಾಲದಲ್ಲೂ ಆಗುದಿಲ್ಲ, ಆಗಸ್ಟ್ ನಂತರ ಹೆಚ್ಚಾಗಿ. ಈಗ ಕೆಲವೊಂದು ಪ್ರದೇಶದಲ್ಲಿ ತೋಡು ಹೊಳೆಗಳು ಪಕ್ಕದಲ್ಲಿ ಇದ್ರೆ ಅಲ್ಲಿಂದ ಆ ನೀರು ಮೇಲೆ ಮಗುಚುವಂತಹ ಒಂದು ಸಂದರ್ಭವೂ ಕೂಡ ಇರ್ತದೆ. ಅಂತ ಸಂದರ್ಭದಲ್ಲಿ ಹೇಗೆ ಮುಂಜಾಗ್ರತೆ ವಹಿಸಬೇಕು? ಅದಕ್ಕೆಲ್ಲ ಏನು ಮಾಡ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಅಕಸ್ಮಾತಿಗೆಲ್ಲ ಬಂದ್ಬಿಟ್ರೆ ಅದು ಈ ಮಳೆಯಲ್ಲಿ ಕೊಳೆದು ಹೋಗುವ ಸಂಭವ ಇರ್ತದೆ. ಅದರಲ್ಲಿ ನೀರು ನಿಲ್ಬಾರದು. ಅದಕ್ಕೆ ಅಂದ್ರೆ ಸ್ವಲ್ಪ ಎತ್ತರನೇ ಅಡಿಕೆ ಮರದಿಂದ ಸ್ವಲ್ಪ ಮಣ್ಣು ಎತ್ತರದಿಂದ ಮಾಡ್ಕೊಳ್ಬೇಕಾಗ್ತದೆ. ಈಗ ಬುಡ ಬಿಡಿಸುವಂತ ಕ್ರಮ ಉಂಟು ಇವಾಗ ಇಲ್ಲಿ ಮಾಡ್ತಾ? ಮೊದಲೆಲ್ಲ ಮಾಡ್ತಾ ಇದ್ವಿ, ಕೂಲಿಗಾರ ಸಿಗುವುದಿಲ್ಲ, ಎಲ್ಲ ಸಮಸ್ಯೆ ಆಗಿದೆ. ಈಗ ತೊಂದರೆ ಉಂಟು? ಇಲ್ಲ ಇಲ್ಲ, ಅದಕ್ಕೆ ಇಲ್ಲ. ಹೊಸ ನೆಟ್ಟು ಬಳ್ಳಿಗೆ ಅದನ್ನ ಬುಡವನ್ನು ಬಿಡಿಸೇ ಹಟ್ಟಿ ಗೊಬ್ಬರಲ್ಲ ಹಾಕ್ತೇವೆ. ಇಲ್ಲ, ಆ ರೀತಿ ಮತ್ತೆ ಹಳೆ ಕಾಲದ ಪದ್ಧತಿ. ಈಗ ಅದನ್ನೆಲ್ಲ ರೂಢಿಯಲ್ಲಿ ತಪ್ಪೋಗ್ಬಿಟ್ಟಿದೆ. ಹಳೆ ಕಾಲದ ಕೂಲಿ ಆಳು ಸಿಗುವುದಿಲ್ಲ, ಸಮಸ್ಯೆ ಆಗ್ಬಿಟ್ಟದೆ. ಈಗ ಅಡಿಕೆಗೆ ಪ್ರತ್ಯೇಕವಾಗಿ ಮತ್ತು ವೀಳ್ಯದೆಲೆಗೆ ಪ್ರತ್ಯೇಕವಾಗಿ ಅಂತ ಏನಾದ್ರು ಗೊಬ್ಬರ ಕೊಡಬೇಕು, ಮತ್ತೆ ಗೊಬ್ಬರ ಕೊಡುವ ವಿಧಾನ ಹೇಗೆ? ಇಲ್ಲಿ ಅದೇನಿಲ್ಲ, ಈಗ ನಾವು ಮಳೆಗಾಲ ಕಳೆದ ನಂತರ ಇಲ್ಲಿ ಕೊಡ್ತೇವೆ, ಮಳೆಗಾಲ ನಂತರ ಕೊಡ್ತೇವೆ. ಅದಕ್ಕೆ ಪ್ರತ್ಯೇಕ ಕೊಡೋದಿಲ್ಲ, ಏನೋ ಒಂದೇ ಹಟ್ಟಿ ಗೊಬ್ಬರವನ್ನು ನಡೀತದೆ. ಎಷ್ಟು ಕೊಡ್ತೀರಿ, ಯಾವ ಕೊಡ್ತೀರಿ ಇಲ್ಲಿ ಅಂದ್ರೆ? ಸಾಧಾರಣ ಒಂದು ನಮ್ಮಲ್ಲಿ ಇಲ್ಲಿ ಡಿಸೆಂಬರ್ದೊಳಗೆ ಮುಗಿದೋಗ್ಬಿಡ್ತದೆ ಎಲ್ಲ ಗೊಬ್ಬರ ಕೊಟ್ಟು. ನಾವು ಮಳೆಗಾಲ ಸ್ವಲ್ಪ ಕಡಿಮೆ ಆಗ್ಬೇಕು, ಇಲ್ಲಿ ಡಿಸೆಂಬರ್ದೊಳಗೆ ಎಲ್ಲ ಮುಗಿದೋಗ್ಬಿಡ್ತದೆ. ಆನಂತರ ಗೊಬ್ಬರ ಕೊಡುದು ಅಂದ್ರೆ ಹಟ್ಟಿ ಗೊಬ್ಬರ ನೇರವಾಗಿ ಕೊಡುವಂತದ್ದು ಅಥವಾ ಕಾಂಪೋಸ್ಟ್ ಮಾಡಿ ಕೊಡುತ್ತೀರಾ? ಹೇಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಡ್ಬಹುದು. ಇಲ್ಲಿ ನಮ್ಮಲ್ಲಿ ಎಲ್ಲ ಹಟ್ಟಿ ಗೊಬ್ಬರ ನೇರವಾಗಿ ಕೊಡ್ತೇವೆ. ಹೌದು, ಮಳೆಗಾಲದ ಪ್ರಾರಂಭದಲ್ಲಿ ಕೊಡುವಂತದ್ದು ಅಥವಾ ಮಳೆ ಕಮ್ಮಿ ಆದ್ಮೇಲೆ ಕೊಡುದು? ಕಡಿಮೆ ಆದ್ಮೇಲೆ ಎಲ್ಲವೂ ಬುಡದಲ್ಲಿ ಹಾಕಿದ್ರೆ ಸಾಕು ಅಥವಾ ಪದ್ಧತಿ ಏನಂದ್ರೆ ಕೇಳಿದ್ರೆ ಕೊನೆ ಕೊಯ್ಲು ಮುಗಿದ ಮೇಲೆ ಕೊಡ್ತಾರೆ ನಾವು ಇಲ್ಲಿ. ಯಾಕೆಂದ್ರೆ ಅದು ಹಟ್ಟಿ ಗೊಬ್ಬರ ಹಾಕುದಲ್ಲ, ಅದರಿಂದ ಅಡಿಕೆ ಹಾಳಾಗ್ತದೆ ಅಂತ ಒಂದು ಹಳೆದವರು ಹೇಳುದು ಇದು ರೂಢಿ. ಅಲ್ಲಿ ಬೇರೆ ಬೇರೆ ಕಡೆ ಬೇರೆ ರೀತಿ ಮಾಡ್ತಾ ಇದಾರೆ. ಕೊನೆ ಕೊಯ್ಲು ಅಂದ್ರೆ ಯಾವಾಗ ಆಗುದು ಇಲ್ಲಿ? ಸಾಧಾರಣ ಈಗ ಜುಲೈ ಮುಂಗಾರು ಇದ್ರೆ ಈಗ ಜುಲೈದಲ್ಲೇ ಬಂದ್ಬಿಡ್ತದೆ, ಜುಲೈದಲ್ಲೇ ಬಂದು ಆಗಸ್ಟ್ದಲ್ಲಿ ಮುಗಿದೋಗ್ಬಿಡ್ತದೆ ಕೆಲವು ಮುಂಗಾರು ಇದ್ರೆ ಮಾತ್ರ. ಇಲ್ಲ ಹಿಂ ಬೆಳೆ ಡಿಸೆಂಬರ್ ಜನವರಿ ತನಕೊಂಡು ಇರ್ತದೆ ಕೊನೆ ಕೊಯ್ಲು. ಅವರವರು ಬೆಳೆ ಆ ಮಣ್ಣಿನ ಮೇಲೆ ಅವಲಂಬಿಸ್ಕೊಂಡಿದೆ. ಈಗ ಹಟ್ಟಿ ಗೊಬ್ಬರ ಕೊಡುವುದಿದ್ರೆ ಒಂದು ಬುಡಕ್ಕೆ ಸಾಮಾನ್ಯ ಎಷ್ಟು ಕಿಲೋದಷ್ಟು ಬರ್ತದೆ ಅಥವಾ ಒಂದು ಬುಟ್ಟಿ ಕೊಡುವುದ ಹೇಗೆ? ಅದು ನಮ್ಮಲ್ಲಿ ಇಲ್ಲಿ ಚೂಳಿ ಅಂತ ಹೇಳ್ತಾರೆ, ಅದನ್ನು ಮಂಕರಿ ಮಂಕರಿ ಅದು ಎರಡು ಮರಕ್ಕೆ ಹಾಕೋರು ಇದ್ದಾರೆ, ನಾಲ್ಕು ಮರಕ್ಕೆ ಹಾಕೋದು. ಅದು ಯಾವ ರೀತಿ ಅವ್ರು ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವಸ್ಕೊಂಡಿದ್ದಾರೆ. ಹಟ್ಟಿ ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಒಳ್ಳೇದು, ಜಾಸ್ತಿ ಕೊಟ್ಟರು ಅವರವರ ಸಾಮರ್ಥ್ಯ ಸಾಮರ್ಥ್ಯ. ಅದನ್ನು ಇಲ್ಲಿ ವೀಳ್ಯದೆಲ್ಲ ಇದ್ರೆ ಅದಕ್ಕೆ ಪ್ರತ್ಯೇಕವಾಗಿ ದರ್ಶನ ಗೊಬ್ಬರ ಮಾಡಿ ಹಾಕ್ತೇವೆ. ಅದು ಕೊಯ್ಲು ಪ್ರತಿ ವೀಳ್ಯದೆಲ್ಲ ಕೊಯ್ದ ಮೇಲೆ ಮತ್ತೆ ಅದಕ್ಕೆ ಹಾಕ್ತಾ ಹೋಗ್ತಾರೆ ತಿಂಗಳ ಒಂದ್ಸಲ. ಮತ್ತೆ ಅದಕ್ಕೆ ಅಂದ್ರೆ ಅದಕ್ಕೆ ಪೂರಕ ಗೊಬ್ಬರ ಆಗ್ತದಲ್ಲ ಆ ರೀತಿ ಮಾಡ್ತಾರೆ ಅದಕ್ಕೆ. ಈಗ ಹಟ್ಟಿ ಗೊಬ್ಬರದ ಜೊತೆಗೆ ರಾಸಾಯನಿಕ ಗೊಬ್ಬರ ಮಿಶ್ರ ಮಾಡಿಯವರು ಇದ್ದಾರೆ? ಇದ್ದಾರೆ, ಇಲ್ಲಿ ಬಹಳ ಮಂದಿ ಇದ್ದಾರೆ. ಅಂದ್ರೆ ಅಡಿಕೆಗೆ ಹೆಚ್ಚು ಪರಿಣಾಮ ಆಗುತ್ತೆ, ವೀಳ್ಯದೆಲೆ ಹೆಚ್ಚು ಪರಿಣಾಮ ಆಗುತ್ತೆ. ಅದರಿಂದ ಒಂದ್ಸಲ ಬೆಳೆ ಬರಬಹುದು, ಆದ್ರೆ ಅದು ಮಣ್ಣನ್ನು ಹಾಳು ಮಾಡಿಬಿಡ್ತದೆ ಇಲ್ಲಿ. ಅದನ್ನು ಬಂದಂಕೊಂಡು ಹೋಗ್ಬಿಡ್ತದೆ ರಾಸಾಯನಿಕ ಗೊಬ್ಬರ. ನೀವು ಹಾಕೋದಿಲ್ಲ? ನಾವು ಹಾಕೋದಿಲ್ಲ. ಈಗ ಹಟ್ಟಿ ಗೊಬ್ಬರವನ್ನೇ ಹಾಕಿ ನೀವು ಅಡಿಕೆಯನ್ನು ಅಥವಾ ಈ ವೀಳ್ಯದೆಲೆ ಕೃಷಿ ಮಾಡುವಾಗ ನಿಮಗೆ ನಿರೀಕ್ಷಿಸಿದಷ್ಟು ಫಸಲು ಸಿಗ್ತಾ ಇದೆಯೋ ಅಥವಾ ಅದನ್ನು ಕಡಿಮೆ ಆಗ್ತಾ ಇದೆಯಾ? ಅದು ಸಿಗ್ತದೆ ಎಲ್ಲ. ಆ ಮಣ್ಣು ನಮ್ಮಲ್ಲಿ ಅವರವ್ರದ್ದು ಜಾಗದ ಮಣ್ಣಿನ ಮೇಲೆ ಅವಲಂಬಿಸ್ಕೊಂಡಿದೆ. ಕೆಲವೊಬ್ಬರಿಗೆ ಇಲ್ಲಿ ಮಣ್ಣಿನ ತರಗತಿ ಹೇಗಿದೆ? ಇಲ್ಲ ಚೆನ್ನಾಗಿದೆ ಅದೆಲ್ಲ. ಅದು ಇಲ್ಲಿ ಒಬ್ಬರದು 10 ಕ್ವಿಂಟಲ್ 12 ಕ್ವಿಂಟಲ್ ಬರೋದು ಉಂಟು ಎಕರೆಗೆ, ಇಲ್ಲಿ 8 ಕ್ವಿಂಟಲ್ ಬರೋದು ಉಂಟು. ಅವ್ರು ಆ ಮಣ್ಣಿನ ಮೇಲೆ ಅವಲಂಬಿಸ್ಕೊಂಡಿದೆ. ನಾವು ಹಟ್ಟಿ ಗೊಬ್ಬರ ಮಣ್ಣು ಹೊಸ ಮಣ್ಣು ಎಲ್ಲ ಕೊಡ್ತೇವೆ, ಅದ್ರ ಮೇಲೆ ಅವಲಂಬಿಸ್ಕೊಂಡಿದೆ. ಸ್ವಲ್ಪ ಈಗ ವೀಳ್ಯದೆಲೆಗೆ ಬಾಧಿಸುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆ ಬಗ್ಗೆ ಹೇಳಿ. ಇಲ್ಲಿ ನಾವು ಯಾವುದೇ ವೀಳ್ಯದೆಲೆಗೆ ಯಾವುದೇ ಕೀಟನಾಶಕ ಯಾವುದು ಹೊಡೆಯುವುದಿಲ್ಲ ಇಲ್ಲಿ, ನಮ್ಮಲ್ಲಿ ಪದ್ಧತಿ ಎಲ್ಲ. ಅದು ಬರ್ತಾವಿಲ್ಲಿ ಅದ್ರಲ್ಲಿ ಮಳೆಗಾಲದಲ್ಲಿ ಮಳೆ ಹೆಚ್ಚಾದ್ರೂ ಕೊಳೆದೋಗುದು ಅಷ್ಟೇ ಇಲ್ಲಿ. ಮತ್ತೆ ಏನು ಕೀಟಗಳು ಬಾಧೆ ಇಲ್ಲಿ ಬರೋದಿಲ್ಲ ಹೆಚ್ಚಾಗಿ ನಮ್ಮಲ್ಲಿ. ರೋಗಗಳು ರೋಗಗಳು ಮಳೆಗಾಲದಲ್ಲಿ ಮಳೆ ಹೆಚ್ಚಾದ್ರೆ ಮಾತ್ರ ಹೋಗ್ತದೆ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಮೊದಲಿಂದ ಬಂದ ಪದ್ಧತಿ ಫ್ಯೂಸೇರಿಯಂ ಎನ್ನುವುದು ಎಲೆ ಹಳದಿ ಆಗುವಂತಹದ್ದು, ಇಂತಹ ಸಮಸ್ಯೆ ಬರ್ತದೆ? ಅದೇ ಮಳೆಗಾಲದಿಂದ ಬರ್ತದೆ. ಕೊಳೆ ರೋಗ ಕೂಡ ಬರ್ತದೆ? ಕೊಳೆ ರೋಗನು ಬರ್ತದೆ. ಇದ್ರ ಹತೋಟಿಗೆ ಏನಾದ್ರು ಬೋರ್ಡೋ ಸಿಂಪರಣೆ ಏನಾದ್ರು ಮಾಡಬೇಕಾದ್ರೆ ಮಾಡ್ತೇವೆ. ಬೋರ್ಡ್ ಸಿಂಪರಣೆ ಮಾಡ್ತೇವೆ. ಕೊಳೆ ರೋಗ ಅಡಿಕೆ ಬಿಡುವಾಗ ಇದು ಕೊಡ್ತೇವೆ. ಇಲ್ಲ ಅದಕ್ಕೇನು ಬಿಡುದಿಲ್ಲ. ಇಲ್ಲ ವೀಳ್ಯದೆಲೆ ಏನು ಪ್ರತ್ಯೇಕ ಇಲ್ಲ ಅದಿಲ್ಲ ಇಲ್ಲ. ಈಗ ಮಾಡ್ತಾರೆ ಈಗ ಹೊಸ ಹೊಸ ಪದ್ಧತಿಲಿ, ಈಗೆಲ್ಲ ಸಾವಯವ ಗೊಬ್ಬರ ಬರ್ತದೆ ಅದನ್ನು ಹೊಡಿತಾರೆ ಕೆಲವು ಮಂದಿ. ಅಂದ್ರೆ ವೀಳ್ಯದೆಲೆ ಅದು ಹಸಿರಾಗ್ತದೆ ಹೆಚ್ಚು ಅಂತಾರೆ, ಬೇಗ ಅದು ಚಿಗುರ್ತದಲ್ಲ ಅದಕ್ಕಾಗಿ ಹೆಚ್ಚಿಗೆ ಮಾಡ್ತಾರೆ. ಆಮೇಲೆ ಈಗ ವೀಳ್ಯದೆಲೆ ಕೊಯ್ಲು ಮಾಡುವಂತಹದ್ದು ಮತ್ತೆ ಅಟ್ಟಿ ಕಟ್ಟುವಂತಹದ್ದು ಮಾರಾಟ ಮಾಡುದು ಇದ್ರ ಬಗ್ಗೆ ಹೇಳಿ. ಅದ್ರ ಅಂದ್ರೆ ಇಲ್ಲಿ ಹೆಚ್ಚಾಗಿ ಸ್ವಂತ ಇದ್ದವರು ಕಡಿಮೆ ಪ್ರಮಾಣದಲ್ಲಿ ಕೊಯ್ತಾರೆ, ಆಳಾಕೆ ಹೆಚ್ಚಿಗೆ ಕೊಯ್ದರೆ ಇವತ್ತು ಕೊಯ್ದ್ರೆ ಇವತ್ತೇ ಮಾರಾಟ ಆಗ್ಬೇಕು. ಅದು ಅದನ್ನ ಇಡ್ಸ್ಲಿಕ್ಕೆ ಬರೋದಿಲ್ಲ ಒಂದ್ ದಿವಸ, ಅದನ್ನ ಮತ್ತೆ ಜೋಡಣೆ ಮಾಡಬೇಕು, ಅದು ಪ್ಯಾಕಿಂಗ್ ಮಾಡಬೇಕು, ಬೇರೆ ಕಡೆಗೆಲ್ಲ ತಗೊಂಡು ಹೋಗೋದೆಲ್ಲ ಇರ್ತದೆ. ಜೋಡಣೆ ಒಂದು ಲೆಕ್ಕಾಚಾರ ಹೇಳಿ ಹೇಗೆ? ಇಲ್ಲಿ ನಾವು 100 ಎಲೆ ಕೂಡ ಒಂದು ಜೋಡಣೆ ಮಾಡ್ತೇವೆ, ಒಂದು ಕಟ್ಟು ಅಂತ ಹೇಳ್ತೇವೆ. ಹೌದು, ಅದು ನಾವು ಬೇರೆ ಕಡೆ ಕಳಿಸೋದಿದ್ರೆ 120 ಕಟ್ಟು ಇಲ್ಲಿ ಒಂದು ಮಂಕರಿ ಪ್ಯಾಕಿಂಗ್ ಮಾಡ್ತೇವೆ. ಅದನ್ನು ಇಲ್ಲಿಂದ ಹೋಯ್ತಾರ ಅವ್ರು ರಾಣೆಬೆಂದೂರು. ನಾವು ಈಗ ಭೂಪಾಲ್ ಕಡೆ ಹೋಗುದಾದ್ರೆ ಸಣ್ಣದು 10-12 ಕಟ್ಟಿನ ಒಂದು ಇದರಲ್ಲಿ ಬಿದಿರು ಬುಟ್ಟಿ ಮಾಡ್ತೇವೆ ಪ್ಯಾಕಿಂಗ್, ಹುಲ್ಲು ಹಾಕಿ ಮಾಡ್ತೇವೆ. ಅದನ್ನು ಅದನ್ನು ಡೈರೆಕ್ಟ್ ರೈಲ್ವೆಗೆ ಹೋಗ್ತದೆ. ಈಗ ಒಂದು ಸಾರಿ ಒಂದು ಅಡಿಕೆ ಮರದಿಂದ ವೀಳ್ಯದೆಲೆ ಕೊಯ್ದ್ರೆ ಅಂತ ಇಟ್ಕೊಳ್ಳಿ, ಎಷ್ಟು ದಿವಸಗಳ ನಂತರ ಮತ್ತೆ ನಿಮಗೆ ಕೊಯ್ಲು ಸಿಗ್ತದೆ? ಸಾಧಾರಣ 1 ತಿಂಗಳಿಂದ 1.5 ತಿಂಗಳದೊಳಗೆ ಬರ್ತದೆ. ನಾವು ಅದಕ್ಕೆ ಕೊಯ್ದ ಮೇಲೆ ಸರಿಯಾಗಿ ಹಟ್ಟಿ ಗೊಬ್ಬರವನ್ನೆಲ್ಲ ಕೊಟ್ಟಿದ್ರೆ, ಸಗಣಿ ಗೊಬ್ಬರನೇ ಕೊಡಬೇಕು ಅದಕ್ಕೆ, ಕೊಟ್ಟಿದ್ರೆ ಮತ್ತೆ ಸ್ವಲ್ಪ 1 ತಿಂಗಳು ಮತ್ತೆ ಬಂದು ಬಿಡ್ತದೆ ಕೊಯ್ದು. ವರ್ಷಕ್ಕೆ 4 ಕೊಯ್ಲು ಆಯ್ತಾ 5 ಕೊಯ್ಲು ಮಾಡೋಕ್ಕೆ ಸಾಧ್ಯತೆಯನ್ನು ಇರ್ತದೆ. ಈಗ ಪ್ರತಿ ದಿವಸವೂ ಕೂಡ ಒಂದು 50-100 ಮರಗಳಿಂದ ಕೊಯ್ಕೊಂಡು ಹೋಗಬಹುದು ಮುಂದಕ್ಕೆ? ಹೋಗುದು, ಏನು ತೊಂದರೆ ಇಲ್ಲ. ಸ್ವಂತ ಅದು ಅವನೇ ಸ್ವಂತ ಕೃಷಿ ಮಾಡುವಾದ್ರೆ ಮಾತ್ರ ಹೋಗ್ಬೋದು, ಆಳ ಅಲ್ಲ ಪುರುಷರು ಕುಯ್ಬಹುದು, ಡೈಲಿನೂ ಕುಯ್ಬಹುದು. ಇಲ್ಲ ನಮ್ಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹಿಡುವಳಿದಾರರು ಹಾಗೆ ಮಾಡ್ತಾರೆ, ಎಲ್ಲ ದಿವಸ 10 ಕಟ್ಟು 20 ಕಟ್ಟು ಇದಕ್ಕೆ ಆ ರೀತಿ ಮಾಡ್ತಾರೆ. ಅವರು ಅವರಿಗೆ ದಿವಸಕ್ಕೊಂದು 200-300 ಅವರ ಕುಟುಂಬ ನಿರ್ವಹಣೆಗೆ ಅಷ್ಟೇ ಸಾಕಾಗ್ತದೆ. ದಿವಸದ ದಿವಸದ ಖರ್ಚು ಪರಸ್ಪರ ಮಾಡ್ತಾರೆ. ಆ ರೀತಿ ಮಾಡೋರು 5 ಗುಂಟೆ 7 ಗುಂಟೆ ಜಮೀನವರೆಲ್ಲ ಬಹಳ ವರ್ಷದಿಂದ ನಡೀತಾ ಇರ್ತಾರೆ ಇಲ್ಲಿ. ಈಗ ಬೆಲೆಯ ಬಗ್ಗೆ ಹೇಳಿ, ವಾರ್ಷಿಕವಾಗಿ ಒಂದು ಸರಾಸರಿ ನಿಮಗೆ ಎಷ್ಟು ಸಿಗ್ತದೆ ಮತ್ತು ಎಷ್ಟು ಖರ್ಚು ಬರ್ತದೆ? ಸರಾಸರಿ ಅಂದ್ರೆ ಅದಕ್ಕೆ ಇಲ್ಲಿ ಈ ಸಲ ನಿಮ್ಮ ಈ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ 10 ರೂಪಾಯಿ 12 ರೂಪಾಯಿ 100 ಎಲೆಗೆ. ಅದಕ್ಕಿಂತ ಕಡಿಮೆ ಬಂದಾಗ ನಮಗೆ ಪೂರೈಸುವುದಿಲ್ಲ, 10-12 ಪೂರೈಸುವುದಿಲ್ಲ, ಕೂಲಿ ಆಳೆ ಹೆಚ್ಚಾಗ್ಬಿಡ್ತದೆ. ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಬಂದ್ರೆ ಅದು ಮಳೆಗಾಲ ಕಳೆದ ನಂತರ ಇಲ್ಲಿ ಹೆಚ್ಚಾಗಿ ರಮಜಾನ್ ಕಳೆದ ನಂತರ ಅದಕ್ಕೆ ಒಂದು ಸೀಸನ್ ಬರ್ತದೆ ಅಲ್ಲ, ಅವು ಮತ್ತೆ ಬೇಡಿಕೆ ಬರ್ತದೆ ಅವು. ಅದು ಮತ್ತೆ ಮಳೆ ಬೀಳೋ ತನಕ ಅಲ್ಲಿ ಬೇಯಿಸಿ ಮೇಲೆ ಆಗ್ಬಿಟ್ರೆ ನಮಗೆ ಇಲ್ಲಿ ಬೇಡಿಕೆನೇ ಇರೋದಿಲ್ಲ. ಅದು ಆ ರೀತಿ ಆಗದೆ ಇಲ್ಲಿ ಸರ್, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಜಾಯಿಕಾಯಿ ಕೂಡ ಬೆಳೀತಾ ಇದ್ರಿ. ಜಾಯಿಕಾಯಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಈಗ ಇತ್ತಾಗಿ ಶುರು ಮಾಡಿದ್ದಾರೆ ಕೃಷಿ ಇಲಾಖೆಯವರು ಎಲ್ಲ ಬಂದು ಹೇಳಿದ್ಮೇಲೆ ಅದೊಂದು ಉಪ ಬೆಳೆಯಾಗಿ ಬೆಳಬಹುದು. ನಾವು 3 ವರ್ಷಕ್ಕೆ ನಾವು ನೆಟ್ಟಂತ ತಳಿಯಲು ಬಂದು ಬಿಡ್ತದೆ. ಅದು ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡದಲ್ಲೂ ಕೂಡ 3 ವರ್ಷದಲ್ಲಿ ಬರ್ತದೆ ಅಥವಾ ಕಸಿ ಗಿಡ ಬೇಕು? ಇಲ್ಲ ಇಲ್ಲ, ಯಾವುದೇನಿಲ್ಲ. ಈಗ ನಾವು ಕೃಷಿ ಇಲಾಖೆಯವರು ಕೊಟ್ಟಿದ್ದು, ಅವರು ಯಾವ ರೀತಿ ಮಾಡಿದ್ದು ನಮಗೆ ಅವ್ರು ಕೊಟ್ಟದ್ದು 3 ವರ್ಷಕ್ಕೆ ಬರ್ತದೆ. ಹೌದು, ನಾವಿಲ್ಲಿ ಬೀಜ ನೆಟ್ಟು ಮಾಡಿದ್ದು 3 ವರ್ಷಕ್ಕೆ ಬಂದು ಹೊರಡ್ತದೆ. ಸರ್, ಈಗ ಕಸಿ ಗಿಡವನ್ನು ಉಪಯೋಗಿಸಿದ್ರೆ ಏನಾದರೂ ಹೆಚ್ಚು ಉಪಯೋಗ ಉಂಟಾ? ಜಾಯಿಕಾಯಿ ಇದ್ರೊಳಗೆ ಇಲ್ಲ, ಅದೇನಿಲ್ಲ, ಅದೇನಿಲ್ಲ. ಇದಕ್ಕೆ ಪ್ರತ್ಯೇಕವಾಗಿ ನೀವು ನೀರು ಗೊಬ್ಬರ ಅಂತ ಏನಾದ್ರು ಕೊಡುದು ಉಂಟಾ? ಇಲ್ಲ, ಪ್ರತ್ಯೇಕ ಅಡಿಕೆ ಬೆಳೆಯೊಳಗೆ ಬೆಳೆಯುತ್ತದೆ. ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾವುದಕ್ಕೆ? ಜಾಯಿಕಾಯಿ. ಹೌದು, ಸಾಮಾನ್ಯವಾಗಿ ಜಾಯಿಕಾಯಿ ಹಣ್ಣಾಗುವಂತದ್ದು ಮಳೆಗಾಲದಲ್ಲಿ. ಒಣಗಿಸುವಂತ ವ್ಯವಸ್ಥೆ? ಒಣಗಿಸುವುದಂದ್ರೆ ಕೆಲವು ಈಗೆಲ್ಲ ಡ್ರೈಯರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೋದ್ರೆ ಕಟ್ಟಿಗೆಯಿಂದ ಇದಿಟ್ಟು ಮೇಲ್ಗಡೆ ಜಾಳಿಗೆ ಹಾಕಿ ಅಡಿಗೆ ಕಟ್ಟಿಗೆಯಿಂದ ಇದು ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಒಣಗಿಸುವ ಗೂಡು ಇರ್ತದೆ. ಹೌದು, ಆ ರೀತಿ ಮಾಡ್ತಾರೆ. ಆಮೇಲೆ ಜಾಯಿಕಾಯಿಯಲ್ಲಿ ಏನಾದ್ರೂ ಹಣ್ಣನ್ನು ತಿನ್ನುವಂತಹ ಇದು ಕೀಟಗಳು? ಕೀಟಗಳು ಬರೋದಕ್ಕಿಂತ ಹೆಚ್ಚು ಮಂಗಗಳು, ಹೆಚ್ಚು ಹೆಚ್ಚು ಮಂಗನೆ, ಬಿಳೆ ಮಂಗ ಬಹಳ ತ್ರಾಸ್ಕೊಡ್ತದೆ. ನವಿಲು ಮತ್ತೆ ಇದು ಏನು ಅದಿಲ್ಲಿ, ಮತ್ತೆ ಇಲ್ಲಿ ಒಂದು ಉದ್ದ ಚುಂಚಿನ ಹಕ್ಕಿ ಬರ್ತದೆ ಇಲ್ಲಿ ಚುಂಚು. ಅದಕ್ಕೆ ಉದ್ದ ಚುಂಚಿ ಇರ್ತದೆ, ಅದನ್ನು ಜಾಯಿಕಾಯಿಯನ್ನು ನುಂಗು ಬಿಡ್ತದೆ ಹಾಗೆ. ಅದು ಅದಲ್ಲಿ ಇರ್ತದೆ ಹೆಚ್ಚು ಮಂಗಗಳ ಆವಡಿ, ಮಂಗಟ್ಟೆ ಹಾಕಿ. ಹೌದು, ಮಂಗ ಹೆಚ್ಚು ಕಪ್ಪುದು ಮತ್ತೆ ಬೆಳೆದು. ಈ ಕಪ್ಪುದೆಲ್ಲ ಏನ್ ಮಾಡ್ತೀವಿ, ಗಿಡಗಳ ಮೇಲೆ ಹಾರಾಟ ಮಾಡಿ ಅದನ್ನೆಲ್ಲ ಜಾಯಿಕಾಯಲ್ಲಿ ಉದುರ್ಸಾಕ್ಬಿಡ್ತದೆ, ಎಳೆದೇ ಬಿದ್ದು ಹೋಗ್ತದೆ. ಅವಾಗ ರೈತನೇ ಲಾಸ್ ಆಗ್ತದೆ. ಈಗ 1 ಎಕರೆ ಪ್ರದೇಶದಲ್ಲಿ ಜಾಯಿಕಾಯಿ ನಾಟಿ ಮಾಡಿದ್ರೆ ಎಷ್ಟು ಮಾಡಬಹುದು? 1 ಎಕರೆ ಹೆಚ್ಚು ಅಂದ್ರೆ 40 ಗಿಡ ಎಕರೆಗೆ 40 ಗಿಡ. ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ 30-40 ಫೀಟ್ ದೂರ ಇದ್ರೆ ಒಳ್ಳೇದು. ಹೆಚ್ಚಿಗೆ ಇದ್ದಂಗ ಅಂತಂದ್ರೆ ಅದು ಟೊಂಗೆಗಳು ಹೋಗ್ತಾವಲ್ಲ, ಅದು ಸಣ್ಣದಿಂದ ಆ ಕಡೆ ಒಳ್ಳೆದ ಪುಷ್ಟಿಯಾಗಿ ಬೆಳೆದ್ರೆ ಮಾತ್ರ ಅನುಕೂಲ ಆಗ್ತದೆ, ಇಲ್ಲರೂ ಆಗುದಿಲ್ಲ. ಅದು ಈಗ ಎಷ್ಟು ಎತ್ತರದವರೆಗೆ ಇದನ್ನ ಬಿಡಬಹುದು? 30-40 ಫೀಟ್ ಬಿಡಬಹುದು? 30-40 ಫೀಟ್ ಹಳೆ ಮರದಂಟು, ಅದಕ್ಕೆ ಚೆನ್ನಾಗಿ ಬೆಳೆ ಬರ್ತಾ ಇದ್ದು ಉಂಟು ಇಲ್ಲಿ ನಮ್ಮಲ್ಲಿ. ಈಗ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಗಿಡ ಸತ್ತು ಹೋಗುವ ಸಾಧ್ಯತೆ ಉಂಟು? ಅದು ಏನಂತ ಗೊತ್ತಾಗುದಿಲ್ಲ. ಕೆಂಪ ಸತ್ತು ಹೋಗುದು ಇರ್ತದೆ ಅಲ್ಲಿ, ಆ ಮಣ್ಣಿನ ಮತ್ತೆ ಯಾವ್ದಾದ್ರು ಕ್ರಿಮಿ ಬಂದು ಬೇರೆ ದೋಷ ಇರ್ತದೆ, ಅಡಿಕೆ ಮರನೂ ಹಾಗೆ ಆಗ್ತದೆ. ಈಗ ಮಳೆಗಾಲದಲ್ಲಿ ವಿಪರೀತ ಕೊಳೆ ರೋಗ ಬರುವ ಸಾಧ್ಯತೆ ಉಂಟು ಇದರಲ್ಲಿ? ಇದರಲ್ಲಿ ಅದೇನು ನಮ್ಮ ತೋಟದಲ್ಲಿ ಕಂಡು ಬಂದಿಲ್ಲ, ಇರ್ತದೆ ಅದು. ಈ ಅಡಿಕೆ ಮರ ಕೊಳೆ ಬಂದು ನಾಶ ಆಗ್ತದೆ, ಅದೇ ರೀತಿ ಅಡಿಕೆ ಮರಕ್ಕೂ ಹಾಗೆ ವಿಪರೀತ ಕೊಳೆ ಬಂದ್ರೆ ಅಡಿಕೆ ಮರವೊಂದು ಹತ್ತು ಹೊಡ್ತದೆ. ಆ ಪರಿಣಾಮ ಇದು ಮಿಶ್ರ ಬೆಳೆ ಆದ್ರೂ ಪರಿಣಾಮ ಬೀಳ್ಬಹುದು ಅಂತ ಕಾಣಿಸ್ತದೆ. ಆಮೇಲೆ ಈಗ ತೆಂಗಿನ ಮರದ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ. ತೆಂಗಿನ ಮರ ಅಂದ್ರೆ ನಮ್ಮಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ತೆಂಗಿನ ಮರನೂ ಉಂಟು, ಮಿಶ್ರವಾಗಿ ಬೆಳೆಯುವುದು ಉಂಟು. ತೋಟದ ಸುತ್ತಲೂ ಮಾಡ್ತಾರೆ, ಇಲ್ಲಿ ಪ್ರತ್ಯೇಕವಾಗಿ ಮಾಡೋದು ಉಂಟು. ಇಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅದಕ್ಕೆ ಫಸ್ಟಿಗೆ ಇದು ಮಳೆಗಾಲದಲ್ಲೇ ನಾಟಿ ಮಾಡಬೇಕಾಗ್ತದೆ. ಅಲ್ಲ, ಏನೋ ಹೊರಗಡೆಯಿಂದ ಫಾರ್ಮಸಿಷಿಯನ್ ತಂದು ಮಾಡುವವರು ಇದ್ದಾರೆ, ಇಲ್ಲಿದೆ ತಳಿಯನ್ನು ಮಾಡುವವರು ಇದ್ದಾರೆ. ಹೆಚ್ಚಾಗಿ ಅಲ್ಲಿ ಏನಾಗ್ತದೆ, ಹೊರಗಡೆ ತಂದ್ರೆ ಸ್ವಲ್ಪ 4 ವರ್ಷ ಬೆಳೀತದೆ, ಆಮೇಲೆ ಇರುವುದಿಲ್ಲ. ನಮ್ಮಲ್ಲಿ ಮಣ್ಣಿಗೆ ಅನುಕೂಲ ಆಗುದಿಲ್ಲ. ನಮ್ಮಲ್ಲಿ ಇಲ್ಲಿದೆ ಹೆಚ್ಚಾಗಿ ಈ ತಳಿಯನ್ನೇ ಮಾಡ್ತೇವೆ ನಾವು ಹೆಚ್ಚಾಗಿ ಅದನ್ನು. ಇಲ್ಲಿ ಅದು ಹೆಚ್ಚು ಅಂದ್ರೆ ಅಷ್ಟೇ 1 ಎಕರೆಗೆ ಅದು ಅಷ್ಟೇ 40-50 ಗಿಡ ಹೊರಗಡೆ. ಇದಕ್ಕೆ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ಗೊಬ್ಬರ ಅಂದ್ರೆ ಇಲ್ಲಿ ಹಟ್ಟಿ ಗೊಬ್ಬರನು ಕೊಡ್ತೇವೆ, ವರ್ಷಕ್ಕೆ 2 ಸಲ ಬೇಕಾದ್ರೂ ಕೊಡ್ತೇವೆ. ಮಣ್ಣು ಹಾಕ್ತೇವೆ, ಬುಡ ಬಿಡಿಸೋದು ಬುಡ ಬಿಡಿಸೋದುಂಟು. ತೆಂಗಿನ ಮರಕ್ಕೆ ಉಂಟು, ಉಪ್ಪು ಹಾಕ್ತೇವೆ ನಾವು. ರಾಸಾಯನಿಕ ಗೊಬ್ಬರ ಹಾಕೆಲ್ಲ ಸ್ವಲ್ಪ ಹಾಳು ಮಾಡಿ. ಉಪ್ಪು ಹಾಕುವ ಉದ್ದೇಶ ಏನು? ಅದಂದ್ರೆ ಕ್ರಿಮಿಗಳು ಇರೋ ನಾಶ ಆಗಬೇಕು ಅಂತ ಹೇಳಿ ಅದು ಬೇರೆ ಒಳಗಡೆ. ಇದರಲ್ಲಿ ಮಿಡಿ ಉದುರುವಂತಹದ್ದು ಅಂತ ಸಮಸ್ಯೆ ಇರ್ತದೆ, ಅದರಲ್ಲೂ ಉಳುತ್ತ ಸಣ್ಣ ಸಣ್ಣ ಮಿಳ್ಳೆ ಉದುರ್ತ ತೆಂಗಿನ ಇರೋದು. ಅದಿಲ್ಲ ಮತ್ತೆ ಇಲ್ಲಿ ನಮ್ಮಲ್ಲಿ ಕಾಡು ಪ್ರಾಣಿಗಳಂದ್ರೆ ಬೆಳೆ ಮಂಗ ಬಹಳ ತ್ರಾಸ ಕೊಡ್ತದೆ ಇಲ್ಲಿ. ಅದು ನಮ್ಮ ರೈತನಿಗೆ ಹೌದು, ರೈತನಿಗೆ ಎಷ್ಟು. ಈಗ ನಮ್ದೆಲ್ಲ 150 ತೆಂಗಿನ ಮರ ಇತ್ತು, 150 ತೆಂಗಿನ ಮರಕ್ಕೆ ದುಡ್ಡು ಕೊಟ್ಟು ಅಂತಿರ್ಲಿಲ್ಲ, ಆ ರೀತಿ ಪರಿಸ್ಥಿತಿ ಬಂದಿತ್ತು. ಈಗ 1.5-2 ವರ್ಷದಿಂದ ಎಲ್ಲ ಯಾರ್ಗನ್ ತಂದು ಕಂಟ್ರೋಲ್ ಮಾಡಂತ ಈಗ ಒಂದು ಸ್ಥಿತಿ ಬಂದಿದೆ. ಇಲ್ಲರ ನಮ್ದು 1 ವರ್ಷಕ್ಕೆ 6-7 ತೆಂಗಿನ ಕೊಯ್ಲು ಮಾಡ್ತೇವೆ ನಾವು. ಒಂದೊಂದು ಕೊಯ್ಲು 1,500-3,000 ತನಕ ಬಂದಿದ್ದಿತ್ತು. ಈಗ ಅದು ಎಲ್ಲ ಬೆಳೆ ಮಂಗ ಬಂದು ಎಲ್ಲ ಹೋಗಿ ಅಂತ ಕಂಟ್ರೋಲಿಗೆ ಬಂದಿದೆ. ಈಗ ತೆಂಗಿನಕಾಯಿಯಾಗಿ ಮಾರಾಟ ಮಾಡ್ತಿರೋ, ಕೊಬ್ಬರಿಯಾಗಿ ಮಾಡ್ತಿರೋ, ಎಣ್ಣೆ ಮಾಡಿ ಮಾಡ್ತಿರೋ? ಇಲ್ಲಿ ಎಲ್ಲ ರೀತಿನೂ ಮಾಡ್ತಾರೆ. ಹಸಿಕಾಯಿನೂ ನಾವಿಲ್ಲಿ ಹೆಚ್ಚಾಗಿ ತೆಂಗಿನಕಾಯಿನ ಹಾಗೆ ಕೊಟ್ಬಿಡ್ತೇವೆ. ಈಗೆಲ್ಲ ಸುರಿದಿತ್ತು ಕ್ವಿಂಟಲ್ ಲೆಕ್ಕ. ಈಗ ರೇಟ್ ಸ್ವಲ್ಪ ಕಡಿಮೆ ಇದೆ. ಈಗ ಎಷ್ಟಿದೆ ಕಿಲೋಗೆ? ಇವಾಗ 28 ರವರೆಗೆ ತಗೊಳ್ತಾರೆ, 25-28. ಒಂದು ಕಾಯಿಗೆ 12 ರೂಪಾಯಿ ಅಷ್ಟೇ. ಅದು ಸುಲಿದ ಆಳು ಇದೆಲ್ಲ ಕೊಡ್ಬೇಕಲ್ಲ. ತೆಂಗಿನ ಸಿಪ್ಪೆ ಎಲ್ಲ ಉಪಯೋಗ ಹೇಗೆ, ಮರುಬಳಕೆ ಹೇಗೆ ಮಾಡ್ತೀರಿ? ಮರುಬಳಕೆ ಅಂದ್ರೆ ಹೆಚ್ಚಾಗಿ ಎಲ್ಲ ತೆಂಗಿನ ಮರಕ್ಕೆ ಹಾಕ್ತೇವೆ ಬಳಕೆ. ನಾವು ಹೊಸ ನೀರು ಹಾಕ್ಬಿಡ್ತೇವೆ ಅದನ್ನು. ಕೆಲವೊಂದು ಸ್ವಲ್ಪ ದಿವಸ ಇಟ್ಕೊಳ್ತೇವೆ, ಅದನ್ನ ಸ್ವಲ್ಪ ಹುಡಿ ಆದ್ಮೇಲೆ ಅದಕ್ಕೆ ಹಾಕ್ತೇವೆ.

ಧೋಯಿದ ಮಾಡಿದ ಕರ್ಮ ನಿನ್ನ ತಿಂತಪ್ಪ Thank you. ಅಂತೀರಿ ನೋಡಪ್ಪಾ.